ಒಣಹವೆ ಮುಂದುವರೆದಿದೆ. ಕಲಬುರಗಿಯಲ್ಲಿ ದಿನದ ಗರಿಷ್ಠ 40.7 ಡಿಗ್ರಿ ಸೆಲ್ಸಿಯಸ್ ತಾಪಮಾನ ದಾಖಲಾಗಿದೆ. ಮುನ್ಸೂಚನೆಯಂತೆ ಮುಂದಿನ 24 ಗಂಟೆಗಳ ಅವಧಿಯಲ್ಲಿ ಬೆಂಗಳೂರು ನಗರ, ಗ್ರಾಮಾಂತರ, ಚಾಮರಾಜನಗರ, ಕೊಡಗು, ಮಂಡ್ಯ, ಮೈಸೂರು, ರಾಮನಗರ ಜಿಲ್ಲೆಗಳ ಹಲವೆಡೆ ಮಳೆಯಾಗುವ ಸಾಧ್ಯತೆ ಇದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ರಾಜ್ಯದ ನೂತನ ಮುಖ್ಯಮಂತ್ರಿಯಾಗಿ ಸಿದ್ದರಾಮಯ್ಯ ನೇಮಕ, ಕೆಸಿ ವೇಣುಗೋಪಾಲ್. ಶನಿವಾರ ಹೊಸ ಸರ್ಕಾರದ ಸಚಿವರ ಪ್ರಮಾಣ ವಚನ. ರಾಜ್ಯಾದ್ಯಂತ ಇದೇ 20-21 ಸಿಇಟಿ ಪರೀಕ್ಷೆ, ಜಿಲ್ಲಾಡಳಿತ ಸಜ್ಜು. ಕೆಲವು ಜಿಲ್ಲೆಗಳಲ್ಲಿ ಮಳೆ, ಹವಾಮಾನ ಇಲಾಖೆ ಮುನ್ಸೂಚನೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ಆಕಾಶವಾಣಿ ಸಮಯ 6:51. ಈಗ ಕೇಳಿ ಕೆಲವು ದೇಶಭಕ್ತಿ ಗೀತೆಗಳು. ನೋಡಿ ಕನ್ನಡವ ಕಲ್ಪ ತರುವ ಕನ್ನಡ ಕಂದ, ಹಿಡಿ ಕನ್ನಡದ ಬಾವುಟವ ನೆತ್ತಿ ಬಲು ಚಂದ. ನುಡಿ ಕನ್ನಡವ ಕಲ್ಪ ತರುವ ಕನ್ನಡ ಕಂದ, ಹಿಡಿ ಕನ್ನಡದ ಬಾವುಟವ ನೆತ್ತಿ ಬಲು ಚಂದ. ಕನ್ನಡದ ಕನಸದುವೆ ನಿನ್ನದೇ ಕನಸಿಹುದು, ತಪಗೈಯೋ ಹಗಲಿರುಳು ನನಸಾಗಲಹುದು. ನಿನ್ನುಸಿರನೊಳಗಿಂದು ಹುಸಿಯವ ಸೆಯುತ್ತಿದೆ ಮಗು, ಕೊಡವಿಯಾದ ನೊಡನೆ ಕಡು ಕನ್ನಡಿಗ ನೀನಾಗು. ನುಡಿ ಕನ್ನಡವ ಕಲ್ಪ ತರುವ ಕನ್ನಡ ಕಂದ, ಹಿಡಿ ಕನ್ನಡವ ಬಾವುಟವ ನೆತ್ತಿ ಬಲು ಚಂದ. ನೋಡಿ ಕೋನೆರೆ ನಾಡ ನೆಂಟರ ನಗ್ನ ದಾಳಿ, ಉಳಿಸಿಕೋ ಸಿರಿ ಕನ್ನಡದ ನೀರು ನೆಲಗಾಳಿ. ಕನ್ನಡಕ್ಕೆ ಬಲ ಉಂಟು, ಕನ್ನಡಕ್ಕೆ ಛಲ ಉಂಟು, ಅದ ತುಂಬಿ ಅದ ನಂಬಿ ಕನ್ನಡಕ್ಕೆ ನೆಲೆಯುಂಟು. ನುಡಿ ಕನ್ನಡವ ಕಲ್ಪ ತರುವ ಕನ್ನಡ ಕಂದ, ಹಿಡಿ ಕನ್ನಡದ ಬಾವುಟವ ನೆತ್ತಿ ಬಲು ಚಂದ. ನೆನೆ ಹಿಂದು ನೆಗೆ ಮುಂದು ಈ ಮಣ್ಣ ರುಚಿಯುಂಡು, ತನು ನೀಡಿ ಮನ ನೀಡಿ ನಾಡಿಗೆ ನಿನ್ನ ನೀಡು. ಕನ್ನಡಕ್ಕೆ ಜಯವೆಂದು ಉಗ್ಗಡಿಸಬೇಕು, ಕನ್ನಡದ ಕೀರುತಿಯ ನೀ ಮೆರೆಸಬೇಕು. ನೋಡಿ ಕನ್ನಡವ ಕಲ್ಪ ತರುವ ಕನ್ನಡ ಕಂದ, ಹಿಡಿ ಕನ್ನಡದ ಬಾವುಟವ ನೆತ್ತಿ ಬಲು ಚಂದ. ನೋಡಿ ಕನ್ನಡವ ಕಲ್ಪ ತರುವ ಕನ್ನಡ ಕಂದ ಇಡಿ ಕನ್ನಡದ ಬಾವುಟವನೆ ಬಲು ಚಂದ ಇಡಿ ಕನ್ನಡದ ಬಾವುಟವನೆ ಬಲು ಚಂದ ಇಡಿ ಕನ್ನಡದ ಹೆಸರು ಸೀತೆಯ ಪ್ರೀತಿ ಚಂದ್ರನೇ

ಒಡನಾಟಗಳು. ಹೌದು ಹೌದು. ಮತ್ತು ಅವರು ಒಗ್ಗಟ್ಟಾಗಿ ಕೆಲಸ ಮಾಡಬೇಕಾಗುತ್ತೆ ಮತ್ತೆ ಆ ಸಮಯದಲ್ಲಿಯೇ ಮಾಡಬೇಕು. ಹೌದು, ಭಾರಿ ಮಳೆ. ಮುಖ್ಯವಾದ ಒಂದು ಅಂಶ ಏನಪ್ಪ ಅಂದ್ರೆ ಬೇರು ಹುಳುಗಳ ನಿಯಂತ್ರಣ ಅಂದ್ರೆ ಸಮಯ. ಅವುಗಳ ಸಮಯಕ್ಕೆ ನಾವು ಹೊಂದ್ಕೊಂಡು ಹೋಗ್ಬೇಕು. ಆ ಸಮಯವನ್ನು ಬಿಟ್ಟರೆ ಮತ್ತೆ ನಾವು ಯಾವ ರೀತಿಯಾಗಿ ಬೇರು ಹುಳುಗಳನ್ನ ಹಿಂಬಾಲಿಸಕ್ ಆಗುತ್ತಿಲ್ಲ. ರೈತ ಬಾಂಧವರೇ, ತಾವು ಈ ಬೇರು ಹುಳುಗಳ ನಿಯಂತ್ರಣದ ಬಗ್ಗೆ ಡಾಕ್ಟರ್ ಕೆ ವಿ ಪ್ರಕಾಶ್ ಅವರಿಂದ ಇನ್ನೂ ಹೆಚ್ಚಿನ ಮಾಹಿತಿಯನ್ನು ಅವರ ಮೊಬೈಲ್ ದೂರವಾಣಿ ಸಂಖ್ಯೆಯಲ್ಲೂ ಕೂಡ ಅವರನ್ನು ಸಂಪರ್ಕಿಸಿ ಪಡ್ಕೋಬಹುದು. ಆ ದೂರವಾಣಿ ಸಂಖ್ಯೆ ಹೀಗಿದೆ: 7829769568. ಇನ್ನೊಂದ್ಸರಿ ಹೇಳ್ತೀನಿ, 7829